is the Adventist World Radio, KSDA, Agat, Guam. The following program is in Kannada on 15215 kHz. Idum Adventist World Radio. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂತೋಷ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಆರಾಧಿಸೇ ಹೃದಯವ ತೆರೆದು ನಾ ಮನದಿ ನಿನ್ನ ಬಳಿಯಲಿ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂತೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ಸುಳ್ಳಿನ ಬಲ. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂತದಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11:3 ಗಮನಿಸುವುದಾದರೆ, ಆದರೆ ಅವಳು ಸರ್ಪದ ಕೀರ್ತಿಗೆ ಒಳಗಿದ್ದು ಹೇಗೆ ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸರಳತೆಯನ್ನು ಬಿಟ್ಟು ಕೆಟ್ಟು ಹೋಗಿತ್ತೆಂದು ನನಗೆ ಭಯ ಉಂಟಾಯಿತು ಎಂಬುದಾಗಿ ಪೌಲನು ಬರೆಯುವಂತನಾಗಿದ್ದಾನೆ. ಈ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸಮಾಧಾನದ ಪ್ರಭುವೇ, ಆಲೋಚನೆಕರ್ತನೆ, ನಿತ್ಯನಾದ ತಂದೆಯೇ, ಸದಾಕಾಲವು ಜೀವಿಸುವಂತಹ ದೇವರೇ, ಇಂದು ಎಂದು ಬದಲಾಗದಂತಹ ಸ್ವಾಮಿ, ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಮ್ಮ ಪಾಪಗಳನ್ನ ಹರಿಕೇಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸು ಸ್ವಾಮಿ. ಅದು ದೇವ, ನಾವು ಕಲಿಯಲು ಹೋಗುವಂತಹ ಈ ಒಂದು ವಿಚಾರ ನಮ್ಮ ಸ್ವಂತ ಬಲ ಜ್ಞಾನದಿಂದ ಸಾಧ್ಯವಿಲ್ಲ. ಆದರೆ ಸ್ವಾಮಿ, ನಿನ್ನ ಬಲ ನಿನ್ನ ಆತ್ಮನ ಮುಖಾಂತರವಾಗಿ ನೀ ತುಂಬಿಸು. ಆ ನಿಟ್ಟಿನಲ್ಲಿ ನಿನ್ನ ಸತ್ಯವನ್ನು ಹರಿತುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮಗೆ ಸಹಾಯ ಮಾಡು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೀಳುವಂತಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತಹ ಈ ಒಂದು ಕೊನೆಯ ಕಾಲದಲ್ಲಿ ಅನೇಕ ಸುಳ್ಳು ನಮ್ಮ ಮಧ್ಯದಲ್ಲಿ ಇರುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಆ ಸುಳ್ಳಿಗೆ ಇರುವಂತಹ ಒಂದು ಬಲ ಎಂಥದ್ದೆಂಬುದಾಗಿ ನಾವು ಸತ್ಯವೇದದಲ್ಲಿಯೂ ಇವತ್ತು ಇರುವಂತಹ ಪ್ರಪಂಚದಲ್ಲಿ ಜೀವಿಸುವಂತಹ ನಮ್ಮ ಮಧ್ಯೆ ನಡೀತಕ್ಕಂಥ ಕಾರ್ಯಗಳನ್ನು ನಾವು ಗಮನಿಸುವುದಾದರೆ ಎರಡೂ ಸಹ ಹೇಳುವಂಥದ್ದು ಈ ಒಂದು ಸುಳ್ಳಿಗೆ ಒಂದು ದೊಡ್ಡ ಬಲ ಇದೆ. ಯಾಕೆಂದರೆ ಸೈತಾನನು ಪರಲೋಕದಲ್ಲಿ 1/3 ದೇವದೂತರನ್ನ ತನ್ನ ಕಡೆಗೆ ಯಾವ ರೀತಿಯಲ್ಲಿ ಮೋಸ ಮಾಡಿ ಸೆಳೆಕೊಂಡನೆಂದರೆ ತನ್ನ ಸುಳ್ಳಿನ ಮೂಲಕವಾಗಿ. ಅದೇ ರೀತಿಯಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ದೇವರು ಆದಾಮ ಅವಳನ್ನ ಸೃಷ್ಟಿ ಮಾಡಿದನು, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಆದರೆ ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ಆದಾಮ ಅವಳನ್ನ ಸೈತಾನನು ಯಾವ ರೀತಿಯಲ್ಲಿ ತನ್ನ ಕಡೆಗೆ ಸೆಳೆದುಕೊಂಡನು ಅಂದರೆ ತನ್ನ ಸುಳ್ಳಿನ ಮೂಲಕವಾಗಿ. ಇದೇ ಸುಳ್ಳಿನ ಮೂಲಕವಾಗಿ ಕೊನೆಯ ಕಾಲದಲ್ಲೂ ಸಹ ಅನೇಕ ದೊಡ್ಡ ವಂಚನೆ ಈ ಲೋಕದಲ್ಲಿ ನಡೆಯುವಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಪೌಲನು ಕೊರಿಂಥಿಯ ಸಭೆಗೆ ಈ ರೀತಿಯಾಗಿ ಎಚ್ಚರಿಸುವಂತನಾಗಿದ್ದಾನೆ, ಅಂದರೆ ಅವಳು ಸರ್ಪದ ಕೀರ್ತಿಗೆ ಒಳಗಿದ್ದು ಹೇಗೆ ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸರಳತೆಯನ್ನ ಬಿಟ್ಟು ಕೆಟ್ಟು ಹೋಯ್ತೆಂದು ನನಗೆ ಭಯ ಉಂಟಾಯಿತು ಎಂಬುದಾಗಿ. ಹೌದು ಪ್ರಿಯ ಕೇಳುವರೆ, ಅವಳು ಯಾವ ರೀತಿಯಲ್ಲಿ ಸೈತಾನನ ಒಂದು ಕೀರ್ತಿಗೆ ಒಳಗಾದರು. ಇಲ್ಲಿ ನಾವು ನೋಡುವಂತರಾಗಿದ್ದೇವೆ, ಪೌಲನು ಅವಳನ್ನ ಹೇಗೆ ಸೈತಾನ ತನ್ನ ಸುಳ್ಳಿನಿಂದ ವಂಚಿಸಿ ಮೋಸ ಮಾಡಿದನು, ಹಾಗೆ ಕೊನೆಯ ಕಾಲದಲ್ಲೂ ಸಹ ಸೈತಾನನು ತನ್ನ ಕೀರ್ತಿ ಅಂತಕ್ಕಂತಹ ಕುತಂತ್ರದ ಮಾತುಗಳು, ಸುಳ್ಳಿನ ಮಾತುಗಳಿಂದ ನಮ್ಮನ್ನ ಮೋಸಗೊಳಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ನೀವು ಎಚ್ಚರವಾಗಿದೆ ಎಂಬುದಾಗಿ ಎಚ್ಚರಿಸುವಂತವನಾಗಿದ್ದಾನೆ. ದೇವರು ಆದಾಮ ಅವಳನ್ನ ಸೃಷ್ಟಿ ಮಾಡಿ ಅವರನ್ನ ಆ ಒಂದು ಏದೆನ್ ತೋಟದಲ್ಲಿ ಇಟ್ಟನು. ದೇವರ ವಾಕ್ಯಕ್ಕೆ ತಿಳಿಸುವಂತದಾಗಿದೆ, ಆದಿಕಾಂಡ ಪುಸ್ತಕ 2 ಹದಿನೇಳನೇ ವಚನದಲ್ಲಿ ಒಳ್ಳೆದರ ಕೆಟ್ಟದರ ಹರಿವನ್ನ ಹುಟ್ಟಿಸುವ ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ದೇವರು ಯಥೇಚ್ಛವಾಗಿ ಅವರಿಗೆ ಎಲ್ಲ ಹಣ್ಣು ಹಂಪಲುಗಳನ್ನ ತಿನ್ನುವುದಕ್ಕೆ ಎಲ್ಲವನ್ನ ಕೊಟ್ಟಿದ್ದನು. ಆದರೆ ಒಂದು ಮರದ ಹಣ್ಣನ್ನ ಮಾತ್ರ ನೀವು ತಿನ್ನಬಾರದು, ತಿಂದರೆ ನೀವು ಸಾಯುವಿರಿ ಎಂಬುದಾಗಿ ದೇವರು ಆದಾಮ ಮತ್ತು ಅವಳಿಗೆ ಆಜ್ಞಾಪಿಸಿದನು. ಆದರೆ ಸೈತಾನನು ತನ್ನ ಒಂದೇ ಒಂದು ಸುಳ್ಳಿನಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿ ಅವನು ಹೇಳುವಂತನಾಗಿದ್ದಾನೆ. ಆದಿಕಾಂಡ ಪುಸ್ತಕ 3:3-4 ತನಕ ನಾವು ಓದುವುದಾದ್ರೆ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನ ತಿನ್ನಲೂ ಕೂಡದು ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ನೋಡಿ ಪ್ರಿಯ ಕೇವರೇ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸೈತಾನ ಹೇಳುವಂತಹ ಸುಳ್ಳು ಏನೆಂಬುದಾಗಿ ಸೈತಾನ ದೇವರ ವಾಕ್ಯವನ್ನೇ ತಿರುಚಿ ಅದನ್ನ ಬೇರೆ ರೀತಿಯಲ್ಲಿ ಹೇಳಿ ಜನಗಳನ್ನ ಕೊನೆಯ ಕಾಲದಲ್ಲಿ ಮೋಸ ಮಾಡತಕ್ಕಂಥನಾಗಿದ್ದಾನೆ. ದೇವರ ವಾಕ್ಯದಿಂದಲೇ ಆ ವಾಕ್ಯವನ್ನ ಸುಳ್ಳಾದ ರೀತಿಯಲ್ಲಿ, ಆ ವಾಕ್ಯವನ್ನ ತಪ್ಪಾದ ರೀತಿಯಲ್ಲಿ ಅವರಿಗೆ ಬೋಧಿಸಿ ಇವತ್ತು ತನ್ನ ಕಡೆಗೆ ಜನರನ್ನ ಸೆಳೆದುಕೊಳ್ತಕ್ಕಂಥನಾಗಿದ್ದಾನೆ. ಇವತ್ತು ಸತ್ಯವೇದದಲ್ಲಿ ಇರ್ತಕ್ಕಂತಹ ವಾಕ್ಯಗಳನ್ನ ನೇರವಾಗಿ ಅದೇ ರೀತಿಯಲ್ಲಿ ಮಾತಾಡಿದಾಗ ಅನೇಕರು ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ, ಅದಕ್ಕೆ ಹೆಚ್ಚು ಗಮನವನ್ನ ಕೊಡುವುದಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಖಂಡಿಸ್ತಕ್ಕಂಥದ್ದಾಗಿದೆ. ಆದರೆ ಅನೇಕರು ಇವತ್ತು ಈ ವಾಕ್ಯಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅವರ ಕಿವಿಗಳಿಗೆ ಹಿಂಪಾದ ರೀತಿಯಲ್ಲಿ ಅವರ ಮನಸ್ಸಿಗೆ ಒಂದು ಮೃದುವನ್ನು ನೀಡುವ ರೀತಿಯಲ್ಲಿ ಹೇಳಿದಾಗ ಅದನ್ನ ಎಲ್ಲರೂ ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅದನ್ನೇ ಸೈತಾನ ಅಂದು ಏದೇನ್ ತೋಟದಲ್ಲಿ ಅವುಗಳ ಜೊತೆಯಲ್ಲಿ ಮಾತನಾಡುವಾಗ ಹೇಳಿದ್ದು. ತನ್ನ ಒಂದು ಉತ್ತಮವಾದಂತಹ ಇಂಪಾದ ಸ್ವರದಿಂದ ಆ ಒಂದು ಅವಳ ಮನಸ್ಸಿಗೆ ನಾಟುವಂತೆ ಅವಳ ಕಿವಿಗಳಿಗೆ ಉತ್ತಮ ರೀತಿಯಲ್ಲಿ ಕೇಳುವುದಕ್ಕೆ ಇಂಪಾಗಿರುವ ರೀತಿಯಲ್ಲಿ ಮಾತನಾಡಿ ಅವಳನ್ನ ಮೋಸಗೊಳಿಸುವಂತವನಾಗಿದ್ದಾನೆ. ಸುಳ್ಳಿಗೆ ಎಂತ ಬಲ ಇದೆ ಎಂಬುದನ್ನ ನೀವು ನೋಡುತ್ತೀರಿ ಕೇಳುವರೆ. ಇವತ್ತಿನ ದಿನದಲ್ಲಿ ಸತ್ಯಕ್ಕೆ ಯಾರೂ ಸಹ ಹೆಚ್ಚು ಗಮನವನ್ನ ಕೊಡುವುದಿಲ್ಲ, ಆದರೆ ಸುಳ್ಳಿಗೆ ಎಲ್ಲರೂ ಸಹ ಆಕ್ರಿತಕ್ಕಂಥವರಾಗಿದ್ದಾರೆ. ಸುಳ್ಳಿನ ಮೂಲಕವಾಗಿ ಈ ಲೋಕದಲ್ಲಿ ಅನೇಕರು ಮೋಸಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಸೈತಾನ ಸುಳ್ಳು ಬೋಧಕರುಗಳು ಯಾವ ರೀತಿಯಲ್ಲಿ ಇವತ್ತಿನ ಜನಗಳನ್ನ ಮೋಸಗೊಳಿಸುವಂತವರಾಗಿದ್ದಾರೆ ಎಂದರೆ ತಮ್ಮ ಸುಳ್ಳಿನ ಬೋಧನೆಗಳಿಂದ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24:5 ವಚನದಲ್ಲಿ ಹೇಳುವಂತವರಾಗಿದ್ದಾರೆ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನ ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನ ಮೋಸಗೊಳಿಸುವರು ಎಂಬುದಾಗಿ. ಹೌದು ಪ್ರಿಯ ಕೇಳುವರೆ, ಇವತ್ತಿನ ದಿನದಲ್ಲಿ ತಮ್ಮ ಸುಳ್ಳಾದ ಬೋಧನೆಯಿಂದ ಅನೇಕರನ್ನ ಮೋಸಗೊಳಿಸುವಂತವರಾಗಿದ್ದಾರೆ. ತಮ್ಮ ಸುಳ್ಳಾದಂತಹ ವಂಚನೆಯ ಮಾತುಗಳಿಂದ ಅನೇಕರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ದಾವೀದ ಮತ್ತು ಗೋಲಿಯಾತನ ನಡುವೆ ಯುದ್ಧ ನಡೀತಕ್ಕಂಥದ್ದಾಗಿದೆ. ಅದನ್ನ ನಾವು 1 ಸಾಮ್ಯ 17:17 ಓದುವಂತವರಾಗಿದ್ದೇವೆ. ಅಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನೆಂದರೆ ದಾವೀದ ಕರ್ತನ ಹೆಸರನ್ನ ಹೇಳಿಕೊಂಡು ಯುದ್ಧಕ್ಕೆ ಹೋಗ್ತಕ್ಕಂಥನಾಗಿದ್ದಾನೆ. ಆದರೆ ಗೋಲಿಯಾತ ಆತನು ಫಿಲಿಸ್ಟೀನ ದೇವರ ಹೆಸರನ್ನ ಹೇಳಿಕೊಂಡು ಯುದ್ಧಕ್ಕೆ ಬರತಕ್ಕಂಥನಾಗಿದ್ದಾನೆ. ಅಲ್ಲಿ ಒಂದು ವ್ಯತ್ಯಾಸವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಇಂದು ನಮ್ಮನ್ನ ಸುಳ್ಳು ಬೋಧನೆಯಿಂದ ವಂಚನೆಗೆ ಒಳಪಡಿಸ್ತಕ್ಕಂತಹ ವ್ಯಕ್ತಿ ಯಾರೆಂಬುದಾಗಿ ನೋಡಬೇಕಾದ್ರೆ ಅವನು ಬರ್ತಕ್ಕಂಥ ವ್ಯಕ್ತಿಯು ಸಹ ಕ್ರಿಸ್ತನ ಹೆಸರಿನಲ್ಲಿ ಬರತಕ್ಕಂಥವನಾಗಿದ್ದಾನೆ. ಸತ್ಯವೇದವನ್ನ ಹಿಡಿದುಕೊಂಡೇ ಬರ್ತಕ್ಕಂಥನಾಗಿದ್ದಾನೆ. ನಾವು ಕೇಳಲು ಹೋಗ್ತಕ್ಕಂಥವರು ಸಹ ನಾವು ಸಹ ಸತ್ಯವೇದವನ್ನ ಹಿಡಿದುಕೊಂಡೇ ಕ್ರಿಸ್ತ ಹೆಸರನ್ನೇ ಹೇಳಿಕೊಂಡು ಹೋಗ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಸುಳ್ಳು ಯಾವ ಕಡೆಯಿಂದ ಎಲ್ಲಿ ಬರತಕ್ಕಂಥದ್ದಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಇದೇ ವಿಚಾರವನ್ನ ಮಾತನಾಡುತ್ತಾ ಮತ್ತಾಯನು ಬರೆದ ಸುವಾರ್ತೆ 24:5 ವಚನದಲ್ಲಿ ಹೇಳುವಂತವರಾಗಿದ್ದಾರೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಮತ್ತಾಯನು ಬರೆದ ಸುವಾರ್ತೆ 24:11 ವಚನದಲ್ಲಿ ಹೇಳುವಂತರಾಗಿದ್ದಾರೆ. 24:5 ವಚನದಲ್ಲಿ ಅನೇಕ ಸುಳ್ಳು ಕ್ರಿಸ್ತರು ಕ್ರಿಸ್ತ ವಿರೋಧಿ ಬರ್ತಕ್ಕಂಥರಾಗಿದ್ದಾನೆ ಅಂತ. ನಂತರ ನಾವು ನೋಡ್ತಕ್ಕಂಥರಾಗಿದ್ದೇವೆ ಸುಳ್ಳು ಪ್ರವಾದಿಗಳು ಸುಳ್ಳನ್ನ ಹೇಳಿ ಮೋಸಗೊಳಿಸುವಂತವರಾಗಿದ್ದಾರೆ. ಇವತ್ತು ಸತ್ಯದ ಕಡೆಗೆ ಯಾರೂ ಬರ್ತಕ್ಕಂಥವರಲ್ಲ. ಸತ್ಯದ ಹಿಂದು ಸ್ವಲ್ಪ ಹಿಂದಾಗಿದೆ. ಅದಕ್ಕೋಸ್ಕರ ಯಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಚಿಕ್ಕ ಹಿಂದೆ ಹೆದರಬೇಡ, ನಾನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಎಲ್ಲಿ ಚಿಕ್ಕ ಹಿಂದೆ ಇರ್ತಕ್ಕಂಥದ್ದಾಗಿದೆಯೋ ಅಲ್ಲಿ ದೇವರು ಇರ್ತಕ್ಕಂಥನಾಗಿದ್ದಾನೆ. ಕೊನೆಯ ಕಾಲದಲ್ಲಿ ನಡೆಯತಕ್ಕಂತಹ ಒಂದು ಯುದ್ಧದ ಬಗ್ಗೆ ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ ಅನೇಕ ಭೂರಾಜರುಗಳು ಆ ಮೃಗದ ಜೊತೆಯಲ್ಲಿ ಇರ್ತಕ್ಕಂಥರಾಗಿದ್ದಾರೆ. ಅವರೆಲ್ಲರೂ ಸಹ ಕುರಿಮರಿಯ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಕ್ಕಂಥರಾಗಿದ್ದಾರೆ. ಆ ಕುರಿಮರಿಯ ಗುಂಪು ಚಿಕ್ಕ ಗುಂಪು, ಅದು ಉಳಿದ ಸಭೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅವರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬರ್ತಕ್ಕಂಥರಾಗಿದ್ದಾರೆ. ಯಾವ ರೀತಿಯಲ್ಲಿ ಇವರು ತಮ್ಮ ಸುಳ್ಳಾದ ಬೋಧನೆಯಿಂದ ಜನಗಳನ್ನ ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ ಎಂದರೆ, ಪೌಲನು ಕೊರಿಂಥದವರಿಗೆ ಬರೆದ 11ನೇ ಅಧ್ಯಾಯ 13ರಿಂದ 15ರ ತನಕ ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸುವಂತನಾಗಿದ್ದಾನೆ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಅದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅತ್ಯವ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುವರೆ, ನಾವು ಇಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಅನೇಕರು ಸುಳ್ಳು ಅಪೋಸ್ತಲರು, ಸುಳ್ಳು ಬೋಧಕರುಗಳು, ಸುಳ್ಳು ಪ್ರವಾದಿಗಳು ಅವರು ವೇಷವನ್ನು ಹಾಕಿಕೊಂಡು ಬರತಕ್ಕಂಥರಾಗಿದ್ದಾರೆ. ಸಭೆಗಳಲ್ಲಿರ್ಬೋದು ಅಥವಾ ನಿಮ್ಮ ಮನೆಗಳ ಸಂಧಿಸುವಿಕೆಯ ವಿಚಾರದಲ್ಲಿರ್ಬೋದು, ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಇರಬಹುದು, ತಮ್ಮನ್ನ ತಾವು ವೇಷವನ್ನ ಹಾಕಿಕೊಂಡು ಮರೆಸಿಕೊಂಡು ತಮ್ಮನ್ನ ತಾವು ಅವರು ಸೈತಾನನ ಮಧ್ಯವರ್ತಿಗಳಾಗಿ ನಮ್ಮನ್ನ ಮೋಸ ಮಾಡಲು ಈ ಲೋಕಕ್ಕೆ ಬರತಕ್ಕಂಥರಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಎರಡು ರೀತಿಯ ಜನಗಳು ಎದ್ದು ಮೋಸಗೊಳಿಸತಕ್ಕಂಥರಾಗಿದ್ದಾರೆ ಎಂಬುದಾಗಿ. ಒಂದು ಸುಳ್ಳು ಕ್ರೈಸ್ತರು, ಅಂದ್ರೆ ಕ್ರಿಸ್ತ ವಿರೋಧಿ. ಎರಡನೇದಾಗಿ ನಾವು ಗಮನಿಸತಕ್ಕಂಥ ವಿಚಾರ ಏನೆಂದರೆ, ಅದು ಸುಳ್ಳು ಪ್ರವಾದಿಗಳು. ಈ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಯಾವ ರೀತಿಯಲ್ಲಿ ಸುಳ್ಳನ್ನ ಹೇಳಿ ಯಾವ ಸುಳ್ಳಿನ ಕಾರ್ಯಗಳಿಂದ ಈ ಜನಗಳನ್ನ ಮೋಸಗೊಳಿಸುವಂತರಾಗಿದ್ದಾರೆ ಅಂದ್ರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸುವರು. ಪ್ರಿಯ ಕೇಳುವರೆ, ಈ ಕೊನೆಯ ಕಾಲದಲ್ಲಿ ಸೈತಾನ ಸುಳ್ಳಿನ ಮೂಲಕವಾಗಿ ಜನಗಳನ್ನ ತನ್ನ ಕಡೆಗೆ ಎಳೆದುಕೊಳ್ತಕ್ಕಂಥನಾಗಿದ್ದಾನೆ. ಹೇಗೆ ಆದಾಮ ಹವ್ವಳನ್ನ ತನ್ನ ಕಡೆಗೆ ಸೆಳೆದುಕೊಂಡನು, ಹೇಗೆ ಪರಲೋಕದಲ್ಲಿ ದೇವದೂತರನ್ನ ಅಂದ್ರೆ ಮೂರರಲ್ಲಿ ಒಂದು ಭಾಗ ದೇವದೂತರನ್ನ ತನ್ನ ಕಡೆಗೆ ಸೆಳೆದುಕೊಂಡನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಈ ಸುಳ್ಳಾದ ಬೋಧನೆಯ ಮೂಲಕವಾಗಿ ಜನಗಳನ್ನ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅವರನ್ನ ಮೋಸಗೊಳಿಸುವಂತವನಾಗಿದ್ದಾನೆ. ಈ ಒಂದು ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಇವರ ಇಬ್ಬರನ್ನು ಸಹ ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡಬಹುದು. ಮೊದಲನೇ ಮೃಗ ಅದು ಆಂಟಿಕ್ರೈಸ್ಟ್, ಅಂದರೆ ಕ್ರಿಸ್ತ ವಿರೋಧಿಯನ್ನ ಸೂಚಿಸುವಂತದಾಗಿದೆ. ಈ ಇಬ್ಬರು ಸೇರಿಕೊಂಡು ಅವರು ಏನು ಮಾಡ್ತಕ್ಕಂಥವರಾಗಿದ್ದಾರೆ, ಜನಗಳನ್ನ ಈ ಲೋಕದಲ್ಲಿ ಮೋಸಗೊಳಿಸಲು ಎಂಬುದಾಗಿ ನಾವು ನೋಡುವುದಾದರೆ, ತಮ್ಮ ಸುಳ್ಳಾದ ಬೋಧನೆಯನ್ನ ಅನೇಕರನ್ನ ಮೋಸಗೊಳಿಸತಕ್ಕಂಥರಾಗಿದ್ದಾರೆ, ತಮ್ಮ ಕುತಂತ್ರದಿಂದ ಅನೇಕರನ್ನ ಮೋಸಗೊಳಿಸುವಂತರಾಗಿದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಮಹತ್ವದ ಸೂಚಕ ಕಾರ್ಯಗಳನ್ನ ಮಾಡಿ ಮೋಸಗೊಳಿಸುತ್ತಾರೆ ಎಂದು ಹೇಳಿದರು. ಅದೇ ವಿಚಾರವನ್ನ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 14ನೇ ವಚನ ಮೊದಲನೇ ಮೃಗ ಮತ್ತು ಎರಡನೇ ಮೃಗ ಎರಡು ಸೇರಿಕೊಂಡು ಈ ಲೋಕದ ಜನಗಳನ್ನ ಯಾವ ರೀತಿಯಲ್ಲಿ ಮರುಗೊಳಿಸ್ತಕ್ಕಂಥರಾಗಿದ್ದಾರೆ ಅಂದರೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆ ಮೊದಲನೇ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರಗಳನ್ನ ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯವೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನ ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಇದು ಕೊನೆಯ ಕಾಲದಲ್ಲಿ ನಡೀತಕ್ಕಂತಹ ಅತ್ಯಂತ ದೊಡ್ಡ ಸುಳ್ಳಿನ ವಂಚನೆಯಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ಅನೇಕ ಜನರನ್ನ ಮರಳುಗೊಳಿಸತಕ್ಕಂಥದ್ದಾಗಿದೆ ತನ್ನ ಸುಳ್ಳಾದ ಬೋಧನೆಯಿಂದ, ತನ್ನ ಮೋಸಗಾರಿಕೆಯಿಂದ. ಯಾವ ರೀತಿಯಲ್ಲಿ ಸುಳ್ಳನ್ನ ಹೇಳ್ತಕ್ಕಂಥದ್ದಾಗಿದೆ, ದೇವರ ವಾಕ್ಯವನ್ನ ತಿರುಚಿ ಜನರಿಗೆ ಅದು ಹಿಂಪಾಗಿಯೂ ಹೃದಯಕ್ಕೆ ಮೃದುವಾಗಿಯೂ ಇರುವ ರೀತಿಯ ಬೋಧನೆಗಳನ್ನ ಮಾಡಿ, ಮನ ತಿರುಗುವಿಕೆ ಬೇಕಾದಂತಹ ಖಂಡನೆಯ ಬೋಧನೆಗಳನ್ನ ನೀಡದೆ ಅವರ ಹೃದಯಕ್ಕೆ ಒಂದು ಇಂಪಾಗಿ ಸಮಾಧಾನವನ್ನ ನೀಡುವಂತಹ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದ ರೀತಿಯಲ್ಲಿ ದೇವರು ನಿಮ್ಮನ್ನ ಕಾಪಾಡ್ತಾನೆ, ದೇವರು ನಿಮ್ಮನ್ನ ಆಶೀರ್ವದಿಸ್ತಕ್ಕಂಥನಾಗಿದ್ದಾನೆ, ಎಲ್ಲಾ ರೀತಿಯ ಸಿರಿವಂತಿಕೆಯನ್ನು ಕೊಡಿಸ್ತಕ್ಕಂಥನಾಗಿದ್ದಾನೆ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ್ರೆ ನಿಮ್ಗೆ ಯಾವ ಸಮಸ್ಯೆಯೂ ಬರೋದಿಲ್ಲ, ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ್ರೆ ನೀವು ಪರಲೋಕ ರಾಜ್ಯಕ್ಕೆ ನೇರವಾಗಿ ಹೋಗಿ ಬಿಡ್ತೀರಾ. ಈ ರೀತಿಯಾದಂತಹ ಅನೇಕ ತಪ್ಪಾದಂತಹ ಸುಳ್ಳಾದಂತಹ ಬೋಧನೆಗಳು, ಸುಳ್ಳಾದಂತಹ ಅದ್ಭುತಗಳು, ಮಹತ್ಕಾರ್ಯಗಳನ್ನ ಮಾಡ್ತಕ್ಕಂಥದ್ದಾಗಿದ್ದಾರೆ. ಈ ಒಂದು ಭೃಗ ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಪರಲೋಕದಿಂದ ಬೆಂಕಿಯನ್ನ ತಂದು ಅನೇಕರನ್ನ ಮರಳುಗೊಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುವರೆ, ಮತ್ತೊಂದು ದೊಡ್ಡ ಎರಡು ವಂಚನೆ ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಕೊನೆಯ ಕಾಲದಲ್ಲಿ ಹೇಗೆ ಅಲ್ಲಿ ದೇವರು ಹೇಳಿದರು ಆದಾಮ ಅವಳಿಗೆ, ಈ ಮರದ ಹಣ್ಣನ್ನ ನೀವು ತಿಂದರೆ ಸಾಯುವರಿ ಖಂಡಿತವಾಗಿಯೂ ಎಂಬುದಾಗಿ. ಆದ್ರೆ ಸೈತಾನ ಹೇಳುವಂತವನಾಗಿದ್ದಾನೆ, ನೀವು ಹೇಗೂ ಸಾಯುವುದಿಲ್ಲ, ಅಂದ್ರೆ ಆತ್ಮಕ್ಕೆ ಸಾವಿಲ್ಲ ಅನ್ನುವಂತಹ ವಿಚಾರವನ್ನ ಸೈತಾನ ಅಲ್ಲಿ ಅಡಿಪಾಯವನ್ನ ಹಾಕ್ತಕ್ಕಂಥನಾಗಿದ್ದಾನೆ. ಈ ಅಡಿಪಾಯದ ಕೆಳಗಡೆ ಅನೇಕ ಧರ್ಮಗಳನ್ನ ಇವತ್ತು ಸೈತಾನ ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ ಈ ತಪ್ಪಾದ ಬೋಧನೆಯಿಂದ. ಸತ್ತವರು ಅವರು ಆತ್ಮ ಹಲ್ಲಿಯಲ್ಲಿ ಹಲಿತಕ್ಕಂಥದ್ದಾಗಿದೆ, ಅವರ ಆತ್ಮ ನಿಮ್ಮ ಜೊತೆ ಬಂದು ಮಾತನಾಡ್ತಕ್ಕಂಥದ್ದಾಗಿದೆ, ಅವರು ಬರ್ತಕ್ಕಂಥವರಾಗಿದ್ದಾರೆ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತಕ್ಕಂಥವರಾಗಿದ್ದಾರೆ, ಅವರನ್ನ ನೀವು ನೋಡಬಹುದು ಎನ್ನುವಂತಹ ಅನೇಕ ತಪ್ಪಾದಂತಹ ಬೋಧನೆ, ಆತ್ಮಕ್ಕೆ ಸಾವಿಲ್ಲ ಅನ್ನುವಂತಹ ಬೋಧನೆಯನ್ನು ಉಪಯೋಗಿಸಿಕೊಂಡು ಅನೇಕರನ್ನ ಮೋಸಗೊಳಿಸಿರ್ತಕ್ಕಂಥದ್ದನ್ನ, ಈ ಸುಳ್ಳಾದ ಬೋಧನೆಯಿಂದ ಮೋಸಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಕೇಳುವರೆ, ಇದು ಮೊದಲನೆಯ ಅತ್ಯಂತ ದೊಡ್ಡ ವಂಚನೆ ಮತ್ತು ಸುಳ್ಳಿನ ಬಲ. ಎರಡನೆಯದಾಗಿ, ಏಳನೆಯ ದಿನ ಸಬ್ಬತ್ತಿನ, ಅದು ಶನಿವಾರ ಎಂಬುದಾಗಿ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಅನೇಕ ವಿಚಾರಗಳನ್ನ ಕಲಿಯಬಹುದು. ನಾಲ್ಕನೇ ಆಜ್ಞೆಯಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂತಾಗಿದೆ, ಸಬ್ಬತ್ತಿನವನ್ನ ಪರಿಶುದ್ಧವಾಗಿ ಆಚರಿಸಲು ನೆನಪು ಮಾಡಿಕೊ ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿ ಈ ಭೃಗ ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ, ತನ್ನ ತಪ್ಪಾದಂತಹ ಬೋಧನೆಯನ್ನ ಅತಿ ಜಾರತ್ವ ಎಂಬ ದ್ರಾಕ್ಷಾರಸವನ್ನ ಸಕಲ ಜನಗಳಿಗೂ ಕುಡಿಸಲು ಎಂಬುದಾಗಿ ಎರಡನೇ ದೂತನ ಸಂದೇಶದಲ್ಲಿ ಪ್ರಕಟಣೆ ಪುಸ್ತಕ 14:8 ವಚನದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 17:5 ಓದ್ತಕ್ಕಂಥವರಾಗಿದ್ದೇವೆ. ಕೇಳುಗಡೆ, ಈ ಒಂದು ವಿಚಾರ, ತಪ್ಪಾದಂತಹ ಬೋಧನೆಯನ್ನ ಅನೇಕ ಜನರಿಗೆ ಬೋಧಿಸಿ ಮೊದಲನೆಯ ದಿನ ಭಾನುವಾರದ ಪವಿತ್ರತೆಯನ್ನ ಈ ಲೋಕಕ್ಕೆ ತರುವುದರ ಮೂಲಕವಾಗಿ ಅನೇಕ ಕ್ರೈಸ್ತರನ್ನ, ಅನೇಕ ಜನಗಳನ್ನ ತನ್ನ ಕಡೆಗೆ ಸೆಳೆದುಕೊಂಡು ಮೋಸ ಮಾಡುವಂತವನಾಗಿದ್ದಾನೆ. ಈ ಎರಡು ಬೋಧನೆಯಿಂದ ಸೈತಾನ ಅನೇಕರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಒಂದು ಇಮ್ಮಾರ್ಟಲಿಟಿ ಆಫ್ ಸೋಲ್, ಅಂದ್ರೆ ಆತ್ಮಕ್ಕೆ ಸಾವಿಲ್ಲ, ಸತ್ತವರು ಮತ್ತೆ ಬರ್ತಕ್ಕಂಥವರಾಗಿದ್ದಾರೆ, ಅವರ ಜೊತೆ ನಾವು ಮಾತನಾಡಬಹುದು, ಅವರು ನಮ್ಮ ಮಧ್ಯದಲ್ಲಿ ಜೀವಿಸತಕ್ಕಂಥವರಾಗಿದ್ದಾರೆ. ಇಂತಹ ತಪ್ಪಾದ ಬೋಧನೆ, ಇಂತಹ ಸುಳ್ಳಿನ ಬೋಧನೆಯಿಂದ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವರಾಗಿದ್ದಾನೆ. ಎರಡನೆಯದಾಗಿ, ಭಾನುವಾರದ ಪವಿತ್ರತೆ, ಸಬ್ಬತ್ತಿನವನ್ನ ನಾನು ಮೊದಲನೇ ದಿನಕ್ಕೆ ಬದಲಾಯಿಸಿದ್ದೇನೆ ಎಂಬುದಾಗಿ ಸೈತಾನ ಕುತಂತ್ರದಿಂದ ಅವರು ಮಧ್ಯವರ್ತಿಗಳಾಗಿರ್ತಕ್ಕಂತಹ ಅನೇಕ ಜನಗಳು ಈ ಭೃಗ ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಅನೇಕರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಎರಡು ಕೊನೆಯ ಸುಳ್ಳು, ಕೊನೆಯ ವಂಚನೆ ಸೈತಾನ ತಂದು ಅನೇಕರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳಿದ್ರೆ, ನಾವು ಕೊನೆಯ ಕಾಲದಲ್ಲಿ ಅತಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎರಡು ಕಡೆಯು ನಾವು ಬಿಡದೆ ಹೋದಾಗ ಸೈತಾನ ಮತ್ತೊಂದನ್ನ ಉಪಯೋಗಿಸ್ತಕ್ಕಂಥನಾಗಿದ್ದಾನೆ. ಅದೇನೆಂದರೆ, ಉಪದಾಯನ ಪುಸ್ತಕ 3 ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ಉನ್ನತ ಸ್ಥಾನದಲ್ಲಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನ ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನ ಮೋಸಗೊಳಿಸುತ್ತದೆ. ಎರಡರಲ್ಲೂ ಬೀಳಲಿಲ್ಲ ಅಂದ್ರೆ, ತಮ್ಮನ್ನ ತಾವು ಇವತ್ತು ಯಾವ ರೀತಿಯಲ್ಲಿ ಮೋಸಗೊಳಿಸಿಕೊಳ್ತಕ್ಕಂಥರಾಗಿದ್ದಾರೆ, ತಮ್ಮ ಸುಳ್ಳಿಗೆ ತಾವು ಬಿದ್ದು ಹೋಗ್ತಕ್ಕಂಥರಾಗಿದ್ದಾರೆ ಅಂದ್ರೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಕೇಳಿದರೆ, ಅದು ಏನಂದ್ರೆ, ನಮ್ಮಲ್ಲಿರ್ತಕ್ಕಂಥ ಹೆಮ್ಮೆ ನಮ್ಮನ್ನ ಮೋಸಗೊಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ಸುಳ್ಳನ್ನ ನಂಬಿಕೊಂಡು ಹೋಗತಕ್ಕಂಥವರಾಗಿದ್ದೇವ, ಅಥವಾ ದೇವರ ವಾಕ್ಯದಲ್ಲಿರ್ತಕ್ಕಂಥ ಸತ್ಯಕ್ಕೆ ತಕ್ಕಂತೆ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವ? ಯಾಕೆಂದ್ರೆ ಅನೇಕರು ಈ ಸುಳ್ಳನ್ನ ನಂಬಿಕೊಂಡು ಮೋಸ ಹೋಗ್ತಕ್ಕಂಥವರಾಗಿದ್ದಾರೆ, ಸತ್ಯವನ್ನ ಕೊನೆಯ ಕಾಲದಲ್ಲಿ ಬಿಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಥೆಸಲೋನಿಕದವರಿಗೆ ಬರೆದ 2 ಎರಡನೇ ಅಧ್ಯಾಯ 9-10 ತನಕ ಓದುವುದಾದ್ರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂತದಾಗಿದೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಸಾರವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದಂತಹ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನದ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯಗಳ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನ ಹೊಂದದೆ ನಾಶವಾಗುತ್ತಾರೆ. ಕ್ರಿಸ್ತನ ಪ್ರೀತಿಯನ್ನ ಅರಿತುಕೊಳ್ಳದೆ ಕೊನೆಯ ಕಾಲದಲ್ಲಿ ಅನೇಕರು ತಪ್ಪಾದಂತಹ ಮಾತ್ ಕಾರ್ಯ, ಸೂಚಕ ಕಾರ್ಯಗಳ ಹಿಂದೆ ಹೋಗಿ, ಸುಳ್ಳಿನ ಹಿಂದೆ ಹೋಗಿ ಸತ್ಯವನ್ನು ಬಿಟ್ಟು ದೂರ ಹೋಗ್ತಕ್ಕಂತಾಗಿದ್ದಾರೆ. ಪ್ರಿಯ ಕೇಳುಗರೆ, ಸೈತಾನ ತನ್ನ ಸುಳ್ಳನ್ನು ಹೇಳಿ ತನ್ನೇ ಅನೇಕರನ್ನ ತನ್ನ ಕಡೆ ಸೆಳೆದುಕೊಳ್ತಕ್ಕಂಥನಾಗಿದ್ದಾನೆ, ಮೋಸ ಮಾಡಿ ತನ್ನ ಕಡೆ ಸೆಳೆದುಕೊಳ್ತಕ್ಕಂಥನಾಗಿದ್ದಾನೆ. ಗಮನಿಸಿರಿ, ನೀವು ಸತ್ಯದ ಕಡೆ ಇದ್ದೀರಾ, ಸುಳ್ಳಿನ ಕಡೆ ಇದ್ದೀರಾ? ಸತ್ಯವೇದ ಸತ್ಯವನ್ನು ಬೋಧಿಸ್ತಕ್ಕಂಥದ್ದಾಗಿದೆ. ಆದರೆ ಸೈತಾನ ಸತ್ಯವೇದದಲ್ಲಿರತಕ್ಕಂತಹ ಸತ್ಯವನ್ನ ಬೇರೆ ರೀತಿಯಲ್ಲಿ ತಿರುಚಿ ಸುಳ್ಳನ್ನು ನಿಮ್ಮ ಮುಂದೆ ಇರ್ತಕ್ಕಂಥನಾಗಿದ್ದಾನೆ. ನೀವು ಯಾವ ಕಡೆ ಇದ್ದೀರಾ ಯೋಚಿಸಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸ್ವಾಮಿ, ಅನೇಕ ಸೈತಾನ ಸುಳ್ಳಿನ ಮೂಲಕವಾಗಿ ಅನೇಕರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥನಾಗಿದ್ದಾನೆ. ಆದರೆ ಈ ಸತ್ಯವನ್ನು ಹರಿದುಕೊಳ್ಳಲು, ಸತ್ಯದಲ್ಲಿ ನಿಂತುಕೊಳ್ಳಲು ನಮಗೆ ಬಲವನ್ನು ಕೊಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಸತ್ಯವನ್ನು ಹರಿದುಕೊಂಡು ಲೋಕರಾಜ್ಯಕ್ಕೆ ನಾವು ಸಿದ್ಧರಾಗುವಾಗಿ ನಮಗೆ ಸಹಾಯ ಮಾಡಿರುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯುವಂತಿದ್ದೇವೆ ನಮ್ಮ ತಂದೆಯೇ. ಆಮೇಲೆ ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನು ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಗೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@amc.sudadventist.org kannadamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.